बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಅಧ್ಯಾಯ ಅಭಿಯಾನ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ದಿ ವ್ಯವಸ್ಥಾಪಕರಾದ ಮಾಲಿನಿ ಎಸ್ ಸುವರ್ಣ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ರೇವತಿ ಸುಧಾಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಆದ್ಯತೆ ಅಭಿಯಾನ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಮಾಲಿನಿ ಎಸ್ ಸುವರ್ಣ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ರೇವತಿ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಪಂಚಾಯತ್ ರಾಜ್ ದಿವಸದ ಅಂಗವಾಗಿ ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ ಅಂತ ಅಂದರೆ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಆದ್ಯತೆ ಅನ್ನುವಂತಹ ಒಂದು ವಾರಗಳ ಕಾಲದ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನದಲ್ಲಿ ರೈತರಿಗೆ ಬಹಳ ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದೇನಿದೆಯೋ ಇದು ಎಲ್ಲರಿಗೂ ಕೂಡ ತಲುಪಬೇಕು, ಈ ಮೂಲಕ ನಮ್ಮ ಕೃಷಿಕರ ಬಾಳು ಬೆಳಗಾಗಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಇದೇ ತಿಂಗಳ 24ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಇದರ ಜೊತೆಗೆ ನಮ್ಮ ಕೃಷಿಕರಿಗಾಗಿ ಕೇಂದ್ರ ಸರ್ಕಾರ ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳ ಪ್ರಯೋಜನವನ್ನು ಕೂಡ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದರೆ ಏನು, ಹೇಗೆಲ್ಲ ಇದರ ಬಳಕೆಯನ್ನು ಮಾಡಿಕೊಳ್ಳಬಹುದು, ಇದನ್ನು ನಾವು ಪಡೆದುಕೊಳ್ಳುವಂಥದ್ದು ಹೇಗೆ, ಯಾಕೆ ಪ್ರತಿಯೊಬ್ಬ ರೈತರು ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಮಾಲಿನಿ ಎಸ್ ಸುವರ್ಣ ಅವರು. ಮಾಲಿನಿ ಎಸ್ ಸುವರ್ಣ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಇವರ ಜೊತೆಗೆ ಹಾಸನದ ಕೆನರಾ ಬ್ಯಾಂಕ್ ಅಂತ ಅಂದ್ರೆ ನಮ್ಮ ಜಿಲ್ಲೆಯ ಅಗ್ರಣೀಯ ಬ್ಯಾಂಕ್ನ ವ್ಯವಸ್ಥಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ರೇವತಿ ಸುಧಾಕರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ರೇವತಿ ಸುಧಾಕರ್ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಈ ಒಂದು ಅಭಿಯಾನ ಏನು ಒಂದು ವಾರಗಳ ಕಾಲ ಇದೆಯೋ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ ಏನು ಸರ್? ಈಗ ನಮ್ಮ ರಾಷ್ಟ್ರದಲ್ಲಿ, ಭಾರತ ದೇಶದಲ್ಲಿ ನಮ್ಮ ಮ್ಯಾಕ್ಸಿಮಮ್ ಎಕನಾಮಿ ಡಿಪೆಂಡೆಂಟ್ ಇರೋದು ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಅಂದರೆ ಮೋರ್ ದೆನ್ 70% ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್. ಈಗ ನಮ್ಮ ಊರಲ್ಲಿ ಎಷ್ಟೊಂದು ರೈತರು ಇದ್ದಾರೆ, ಈಗ ಅವರಿಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಟೈಮ್ಗೆ ಸಾಲ ಸಿಗಬೇಕು ಅವರಿಗೆ, ರೈತರಿಗೆ ಅದು ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಎಷ್ಟು ಅವರಿಗೆ ಅದಕ್ಕೆ ಸಂಬಂಧಪಟ್ಟಿದ ಖರ್ಚು ಬರುತ್ತೆ ಅದಕ್ಕೆ ಸಾಲ ಸಿಗಬೇಕು ಅಂತ ನಮ್ಮ ಸರ್ಕಾರದಿಂದ ಆಗಲಿ ಬ್ಯಾಂಕ್ಸಿಂದ ಆಗಲಿ ಇದು ಒಂದು ವಿಷಯದಿಂದ ಅವರಿಗೆ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಈ ಕಾರ್ಡ್ ಮುಖಾಂತರ ಅವರಿಗೆ ಅದು 5 ವರ್ಷ ಅವಧಿಗೆ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಈ KCC ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಬಟ್ ಇದು ಒಂದು ಆಕ್ಚುಯಲ್ ಅಂದರೆ ಲೋನ್ ಗಿವನ್ ಟು ದ ಫಾರ್ಮರ್ಸ್. ಈ ಒಂದು ಆಕ್ಟಿವಿಟಿ ಇದು ಸ್ಯಾಂಕ್ಷನ್ ಅವಧಿ ಇರೋದು 5 ವರ್ಷ, ಬಟ್ ರೈತರು ಲೋನ್ ತಗೊಂಡು ವರ್ಷ ವರ್ಷ ಅದು ರಿಪೇ ಮಾಡಿ ಅದು ರಿನ್ಯೂವಲ್ ಮಾಡಬೇಕು. ಓಕೆ, ಈ KCC ಅಂದ್ರೆ ಇರುವುದು ಇದು ಸ್ಟಾರ್ಟ್ ಆಗಿರೋದು ಯಾವಾಗಂದ್ರೆ 1998 ಈ ಸ್ಕೀಮ್ ಲಾಗು ಆಗಿರುವುದು ನಾಬಾರ್ಡ್ ಇಂದಾನೆ. ರೈತರದು ಖರ್ಚು ವೆಚ್ಚ ಆಗುತ್ತಾ ಇದೆ, ಅವರಿಗೆ ಸಾಲ ಸಿಗ್ತಿರ್ಲಿಲ್ಲ ಬ್ಯಾಂಕ್ ಇಂದ, ಅವ್ರು ಕಷ್ಟಪಟ್ಟು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಅದು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದು, ಅದಕ್ಕೆ ಅವರಿಗೆ ನೇರವಾಗಿ ಏನು ಕಷ್ಟ ಇಲ್ದ್ರೆ ಅವರಿಗೆ ಸಾಲ ಸಿಗಬೇಕು, ಅದಕ್ಕೆ ಇದು KCC ಸ್ಟಾರ್ಟ್ ಆಗಿರೋದು. ಈಗ 1998 ಆಗಸ್ಟ್ ಇಂದ ಸ್ಟಾರ್ಟ್ ಆಗಿರೋದು ಇದು ಸ್ಕೀಮ್. ಇದು ಏನಕ್ಕೆ ಅಂದ್ರೆ ಅದು ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಅಂದು ಕೃಷಿ ಇದು ಎಲ್ಲ ಆಕ್ಟಿವಿಟೀಸ್ ಜೊತೆಗೆ ಅವರಿಗೆ ರೈತರಿಗೆ ಈಗ ಉದಾಹರಣೆ ಹೇಳಲಿಕ್ಕೆ ಅಂದ್ರೆ ಜೋಳ ಬೆಳೀತಾರೆ, ಅವರಿಗೆ ಒಂದು ಬಿತ್ತನೆ ಮಾಡೋದ್ರಿಂದ ಒಂದು 5-6 ತಿಂಗಳು ಆಗುತ್ತೆ ಹಾರ್ವೆಸ್ಟಿಂಗ್ ತನಕ. ಆ ಒಂದು ಟೈಮ್ನಲ್ಲಿ ಅವರಿಗೆ ಅದು ಏನೇನ್ ಬೇಕಾಗಿರುತ್ತೆ, ಬೀಜ ಗೊಬ್ಬರ ಅಥವಾ ಯಂತ್ರೋಪಕರಣ ತಂದು ಗ್ರೆಂಟ್ ಇಂದ ಅದು ಮಾಡ್ಲಿಕ್ಕೆ, ಜೊತೆಗೆ ಕೀಟನಾಶಕ ರೋಗನಾಶಕ ಫರ್ಟಿಲೈಸರ್ಸ್ ಎಲ್ಲ ಏನು ಬೇಕಾಗಿರುತ್ತೆ ಅದು ಎಲ್ಲ ಜೊತೆಗೆ ಕನ್ಸಂಪ್ಷನ್ ಗೆ ಅವರಿಗೆ ಬೇಕಾಗಿರುತ್ತೆ 10%. ಯಾಕೆ ಅವ್ರಿಗೆ ತಕ್ಷಣ ಅವರಿಗೆ ದುಡ್ಡು ಸಿಗಲ್ಲ, ಮನೆ ಆಕ್ಟಿವಿಟಿ ಮನೆ ಖರ್ಚಿಗೆ ಅವರಿಗೆ 10% ಒಂದು ಏನ್ ಇರುತ್ತೆ ಅದು ಸಿಗುತ್ತೆ, ಅದು ಇದರಲ್ಲಿ ಆಡ್ ಆಗುತ್ತೆ. ಹಾರ್ವೆಸ್ಟಿಂಗ್ ಆದ ನಂತರ ಮಾರ್ಕೆಟಿಂಗ್ ಮೇನ್ ಕಂಪೋನೆಂಟ್ ಇರುವುದು, ಅದಕ್ಕೆ ಒಂದು 5% ಮತ್ತು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅದಕ್ಕೆ ಇನ್ನೊಂದು 20%. ಇದು ಎಲ್ಲ ಸೇರಿ ಒಂದು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಯಾರಂದ್ರೆ DLTC ಡಿಸ್ಟ್ರಿಕ್ಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ, ಒಂದು ಕಮಿಟಿ ಇದೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಚೇರ್ಡ್ ಬೈ DC ಆಫ್ ದ ಡಿಸ್ಟ್ರಿಕ್ಟ್, ಜಿಲ್ಲಾಧಿಕಾರಿ ಇಂದ ಅದು ಚೇರ್ ಆಗ್ತಾ ಇರೋದು ಕಮಿಟಿ ಒಂದು. ಆ ಕಮಿಟಿಯಲ್ಲಿ DCCB, MD, LDM, DDM, ನಬಾರ್ಡ್, ಬ್ಯಾಂಕರ್ಸ್ ಗಳು, ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸೇರಿ ಮತ್ತು ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದು ಎಲ್ಲ ಸೇರಿ ಒಂದು ಕಮಿಟಿ ಇದೆ. ಆ ಕಮಿಟಿ ಮುಖಾಂತರ ಇವರು ಚರ್ಚೆ ಮಾಡಿ ಪ್ರತಿಯೊಂದು ಬೆಲೆ ಒಂದು ಫಿಕ್ಸ್ ಮಾಡ್ತಾ ಇದ್ದಾರೆ ಒಂದು ಕ್ರಾಪ್ಗೆ. ಫಾರ್ ಎಕ್ಸಾಂಪಲ್ ಭತ್ತ ಇರಬಹುದು, ಜೋಳ ಇರಬಹುದು, ತರಕಾರಿ ಇರಬಹುದು, ಇದು ಎಲ್ಲ ಒಂದು ರೇಟ್ ಫಿಕ್ಸ್ ಆಗ್ತಾ ಇರುತ್ತೆ. ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇದಕ್ಕೆ ಕರಿತೀವಿ. ಈ ಸ್ಕೇಲ್ ಆಫ್ ಫೈನಾನ್ಸ್ ಬೇಸ್ ಮೇಲೆ ಬ್ಯಾಂಕ್ ಅವರು ಇದು ಒಂದು ರೈತರಿಗೆ, ಫಾರ್ ಎಕ್ಸಾಂಪಲ್ ಅವ್ರ ಹತ್ರ 1 ಎಕರ್ ಜಮೀನ್ ಇದೆ, ಅವರಿಗೆ ಜೋಳ ಬೆಳಿಲಿಕ್ಕೆ ಅವರಿಗೆ ದುಡ್ಡು ಬೇಕು, ಲೋನ್ ಕೊಡಬೇಕು. ಆಗ ಅವ್ರು 34,000 ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಅಮೌಂಟ್ ಇರೋದು ಈ ವರ್ಷಕ್ಕೆ 34,000, ಅಥವಾ ಒಂದು ಭತ್ತ ಇಲ್ಲಿ ಅದು 25,000 ಇರುತ್ತೆ. ಸೊ 25,000 ಒಂದು ಎಕರೆಗೆ ಅವರಿಗೆ ಸಿಗುತ್ತೆ. ಆ ಒಂದು ಸ್ಯಾಂಕ್ಷನ್ ಆಗಿ ಅದು ಪೀರಿಯಡ್ KCC ಕಾರ್ಡ್ ಪೀರಿಯಡ್ ಇರುತ್ತೆ 5 years. ಸೊ ವರ್ಷ ವರ್ಷ ಇವರು ರಿನ್ಯೂ ಮಾಡಿ ಅದು ಅವರು ನೆಕ್ಸ್ಟ್ ಇಯರ್ ಗೆ ಅದ ಅಮೌಂಟ್ ಯೂಸ್ ಮಾಡಬಹುದು. ಈ ಕಾರ್ಡ್ ಅಂದ್ರೆ ಏನು, ಒಂದು ಸ್ಯಾಂಕ್ಷನ್ ಆಗಿ ಕಾರ್ಡ್ ಗೆ ಅವರಿಗೆ SBI ಅಕೌಂಟ್ ಗೆ ಹೋಗುತ್ತೆ. ಅವರಿಗೆ ಯಾವಾಗ ಅಮೌಂಟ್ ಬೇಕಾಗುತ್ತೆ ವಿಡ್ರಾ ಮಾಡಿ ಮತ್ತೆ ಅದು ಕೃಷಿ ಮಾರ್ಕೆಟಿಂಗ್ ಎಲ್ಲ ಆದ ನಂತರ ಅದು ಲೋನ್ ರಿಪೇ ಮಾಡಿ ಬಹುದು. ಇದು ಒಂದು ಈಗ KCC ಹಾಕ್ತಾ ಹಾಕ್ತಾ ಮುಂದೆ ಹೋಗ್ತಾ ಹೋಗ್ತಾ ಇದೇ ಒಂದು ಇದಕ್ಕೆ ಬರೀ ಕೃಷಿಗೆ ಅಂತ ಬರೀ ಕ್ರಾಪ್ ಲೋನ್ ಅಲ್ಲ, ಅದು ಜೊತೆಗೆ ಇವರು ಮೀನುಗಾರಿಕೆ ಹಾಗೂ ಹೈನುಗಾರಿಕೆಗೆ ಇದು ಸೇರಿಸ್ಬಿಟ್ಟಿದ್ದಾರೆ. ಮೊದಲು ಕೃಷಿಗೆ ಮಾತ್ರ ಕೊಡ್ತಾ ಇದ್ರು, ಕೃಷಿಗೆ ಮಾತ್ರ ಕೊಡ್ತಾ ಇದ್ರು, ಈಗ ಹೋಗ್ತಾ ಹೋಗ್ತಾ ಇದು 2019 ಇಂದ. ಯಾಕೆ ಅಂದ್ರೆ ಬರೀ ಕೃಷಿ ಮೇಲೆ ನಾವು ಅವಲಂಬ ಆಗಿರ್ತೀವಿ, ಜೊತೆಗೆ ಅವ್ರ ರೈತರಿಗೆ ಬೇರೆ ಒಂದು 2 ಹಸು ಇರಬಹುದು, 10 ಕೋಳಿ ಇರಬಹುದು, ಅಲೈಡ್ ಆಕ್ಟಿವಿಟಿ, ಆನಿಮಲ್ ಹಸ್ಬೆಂಡ್ರಿ ಆಕ್ಟಿವಿಟೀಸ್, ಕೋಳಿ ಸಾಕಣೆ, ಮೇಕೆ ಸಾಕಣೆ, ಕುರಿ ಸಾಕಣೆ, ಇಂತ ಎಲ್ಲ ಆಕ್ಟಿವಿಟೀಸ್ ಕೂಡ ಅವ್ರು ಮಾಡಬಹುದು. ಕೆಲವು ರೈತರ ಹತ್ರ ಜಮೀನು ಇರುವುದಿಲ್ಲ, ಬಟ್ ಅವರು ಒಂದು ರೈತ ಅಂತ ಜೀವನ ಮಾಡ್ತಾ ಇದ್ದಾರೆ. ಮೀನು ಸಾಕಾಣಿಕೆ ಮಾಡ್ತಾರೆ, 2 ಹಸು ಇರಬಹುದು, ಅದು ಹಸು ಸಾಕಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಒಂದು ಅಮೌಂಟ್ ಬೇಕಾಗಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಸಿಗ್ತಾ ಇದೆ, ಅದು ಕೂಡ KCC ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಲೋನ್ ಕಂಪೋನೆಂಟ್ ಇರೋದು ಫಾರ್ KCC, ಸಬ್ಸಿಡೈಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್, ಕಮ್ಮಿ ದರದ ಬಡ್ಡಿಯಲ್ಲಿ ಸಿಗೋರೋದು 3 ಲಕ್ಷ ಟೋಟಲ್, ಅದರಲ್ಲಿ ಇದು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಒಟ್ಟಾರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಕೃಷಿ ಮತ್ತೆ ಕೃಷಿ ಸಂಬಂಧಿ ಚಟುವಟಿಕೆಯಲ್ಲಿ ಯಾರೆಲ್ಲ ತೊಡಗಿರ್ತಾರೋ ಅವ್ರಿಗೆ ಖರ್ಚಿಗೆ ಏನ್ ಹಣ ಬೇಕಾಗುತ್ತೋ, ಅವ್ರ ಉಳುಮೆ ಆಗಿರ್ಬಹುದು, ರಾಸಾಯನಿಕ ಗೊಬ್ಬರ ಆಗಿರ್ಬಹುದು, ಬಿತ್ತನೆ ಬೀಜ ಆಗಿರ್ಬಹುದು, ರೋಗನಾಶಕ ಆಗಿರ್ಬಹುದು, ಇದೆಲ್ಲದಕ್ಕೂ ಕೂಡ ಅವ್ರಿಗೆ ಏನು ಹಣದ ಅಗತ್ಯ ಇರುತ್ತೋ ಆ ಹಣದ ಅಗತ್ಯವನ್ನ ಪೂರೈಸುವ ಸಲುವಾಗಿ ಸಾಲದ ರೂಪದಲ್ಲಿ ನೀಡತಕ್ಕಂತಹ ಒಂದು ಯೋಜನೆಯನ್ನ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕರಿತೇವೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲಿಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ, ಎಲ್ಲಾ ರೈತರು ಕೂಡ ಪಡೆಯಬಹುದಾ, ಹೇಗೆ? ಪ್ರತಿಯೊಂದು ರೈತರು ಇದು ಬೆನಿಫಿಟ್ಸ್ ತಗೋಬಹುದು, ಬಟ್ ಮಿನಿಮಮ್ ಅಂದ್ರೆ 1 ಎಕರ್ ಜಮೀನ್ ಇರಬೇಕು ಅವ್ರ ಹತ್ರ. ಯಾಕೆ ಬ್ಯಾಂಕ್ ಅವ್ರಿಗೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ತೋರಿಸಬೇಕಲ್ವಾ, ಲ್ಯಾಂಡ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪ್ರೂಫ್ ಆಫ್ ಲ್ಯಾಂಡ್ ಇರೋದ್ರಿಂದ ಅದು ಒಂದು ಮಿನಿಮಮ್ 1 ಎಕರ್ ಲ್ಯಾಂಡ್ ಇದ್ರೆ ಅವರಿಗೆ ಕೃಷಿ ಸಾಲ ಸಿಗುತ್ತೆ. ಆದ್ರೆ ಅವ್ರ ಹತ್ರ ಒಂದು 1/2 ಎಕರ್ ಇದ್ರೆ ಕೂಡ ಅಥವಾ ಕಮ್ಮಿ ಜಮೀನ್ ಇದ್ರೆ ಕೂಡ ಅವರಿಗೆ ಹೈನುಗಾರಿಕೆ ಇದು ಮೀನು ಸಾಕಣೆಕ್ಕಿಂತ ಒಂದು ಆಕ್ಟಿವಿಟಿ ಮಾಡ್ಲಿಕ್ಕೆ ಅವ್ರು ಸಾಲ ತಗೋಬಹುದು ಅಂತ ರೈತರ ಜೊತೆಗೆ ಇದಕ್ಕೆ ಆಡ್ ಮಾಡಬಹುದು. ಕೇಂದ್ರ ಸರ್ಕಾರ ಇದನ್ನ ಒಂದು ಅಭಿಯಾನದ ರೀತಿಯಲ್ಲಿ ಯಾಕೆ ಮಾಡ್ತಾ ಇದೆ ಈ ವಾರದಲ್ಲಿ? ಇದು ಯಾಕಂದ್ರೆ PM ಕಿಸಾನ್ ಯೋಜನೆಯಲ್ಲಿ ಯಾರು ಫಲಾನುಭವಿಗಳು ಇರ್ತಾರೆ ಅವರು ಕೆಲವರೆಲ್ಲ ಸಾಲ ತಗೊಂಡಿರುವುದಿಲ್ಲ. ಸೊ ಅದಕ್ಕೋಸ್ಕರ ಈ ಸಾಲ ಪಡೆದೇ ಇದ್ದವರು ಕೂಡ ಕೃಷಿ ಸಾಲ ಪಡಿಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿಗಳು ಈ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಂತ ಒಂದು ಯೋಜನೆಯನ್ನು ಚಾಲನೆ ಮಾಡಿ ಏನು 24ರಿಂದ ಫಸ್ಟ್ ಮೇ ಅಂದ್ರೆ 1 ಮೇ ಒಳಗೆ ಇದನ್ನ ಇಷ್ಟು ಜನರನ್ನು ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಸ್ಪ್ರಿಂಟ್ ಕ್ಯಾಂಪೇನ್ ತರ ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲಾ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಆಮೇಲೆ ಬ್ಯಾಂಕ್, ನಬಾರ್ಡ್, ಕೋಆಪರೇಟಿವ್ ಬ್ಯಾಂಕ್ಸ್, ರೂರಲ್ ಬ್ಯಾಂಕ್ಸ್ ಏನು ಎಲ್ಲ ಇದೆ, ಕಿಸಾನ್ ಕಾರ್ಡ್ ಆಲ್ರೆಡಿ ಕಿಸಾನ್ ಲೋನ್ ಕೊಟ್ಟಿದ್ದಾರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಅವರು ಕಿಸಾನ್ ಸಮ್ಮಾನ್ ಬೆನಿಫಿಷಿಯರಿಸ್ ಯಾರಿದ್ದಾರೆ ಅವರು ಎಲ್ಲರೂ ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಸೊ ಇದು ಪಂಚಾಯತಿ ರಾಜ ದಿನದಂದೇ ಅವರು ಶುರು ಮಾಡಿದ್ರು 24ನೇ ತಾರೀಕು. ಸೊ ಇದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಕೂಡ ಎಲ್ಲರೂ ಗ್ರಾಮ ಸಭೆ ಮಾಡಿಕೊಂಡು ಜನರಿಗೆ ಅವೇರ್ನೆಸ್ ಕೊಟ್ಟು ಅವರನ್ನೆಲ್ಲರನ್ನೂ ಈ ಒಂದು ಕೃಷಿ ಸಾಲ ಪಡಿಬೇಕು ಅಥವಾ ಕೆಸಿಸಿ ಪಡಿಬೇಕು ಅನ್ನೋ ಉದ್ದೇಶದಿಂದಲೇ ಈ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದ ನಮ್ಮ ಪ್ರಧಾನಮಂತ್ರಿಗಳು. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ರೈತರು ಏನೆಲ್ಲ ದಾಖಲಾತಿಗಳನ್ನು ನೀಡಬೇಕಾಗುತ್ತೆ? ಮೊದಲನೇದಾಗಿ ಅವರು ಬ್ಯಾಂಕ್ ಅಕೌಂಟ್ ಇರಬೇಕು, ಆಮೇಲೆ ಅವರು ಏಜ್ 18 ತುಂಬಿರಬೇಕು. 18ರಿಂದ 75 ವರ್ಷದ ಪ್ರಾಯದವರೆಗೂ ತಗೊಳ್ಬಹುದು, ಬಟ್ 60 ಪ್ರಾಯ ಮೇಲ್ಪಟ್ಟವರು ಇದ್ದಾಗ ಅವರು ನಿಮ್ ಗೊತ್ತಿರಬಹುದು 75 ವರ್ಷ ಸ್ವಲ್ಪ ಅವ್ರದ್ದು ಏಜ್ ವೈಸ್ ನೋಡಿದಾಗ ಅವರಿಗೆ ಕೋಬಾರವರು ಅಂದ್ರೆ ಅವ್ರು ಲೀಗಲ್ ಹೈಯರ್ಸ್ ಆಗಿರ್ಬೇಕು. ಸೊ ಲೋನ್ ಒಟ್ಟಿಗೆ ಅವ್ರು ಕೂಡ ಸೈನ್ ಮಾಡಬೇಕಾದ ಅಗತ್ಯ ಬರ್ತದೆ, ಯಾಕಂದ್ರೆ ಏಜ್ ನೋಡಿದಾಗ ಏಜ್ ಕೂಡ ಸ್ವಲ್ಪ ಇಲ್ಲಿ ಮಹತ್ವ ಇರ್ತದೆ. ಯಂಗ್ ಏಜ್ ಅಲ್ಲಿ ತಗೊಳ್ಳುವಾಗ ಅಷ್ಟೇನು ಪ್ರಾಬ್ಲಮ್ ಇರುದಿಲ್ಲ, ಸ್ವಲ್ಪ ಏಜ್ ಆಗ್ತಾ ಇದ್ದಾಗೆ ನೆಕ್ಸ್ಟ್ ಅವರು ಕೋಬಾರೋರು ಅಥವಾ ಲೀಗಲ್ ಹೈಯರ್ಸ್ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ RTC ಅದು ಕೂಡ ಇರಬೇಕು, ಅವರು ಲ್ಯಾಂಡ್ ಹೋಲ್ಡರ್ ಆಗಿರ್ಬೇಕು, ಲ್ಯಾಂಡ್ ರೆಕಾರ್ಡ್ ಇರಬೇಕು, ಮತ್ತೆ ಅಡ್ರೆಸ್ ಪ್ರೂಫ್ ಬೇಕು, ಆಮೇಲೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಯಾವ್ದೊಂದು ಅಡ್ರೆಸ್ ಪ್ರೂಫ್ ಬೇಕಾಗ್ತದೆ ಅವರಿಗೆ. ಈ ಎಲ್ಲಾ ದಾಖಲಾತಿಗಳನ್ನು ಕೂಡ ಹೊಂದಿಸ್ಕೊಂಡು ಅವರು ಈಗ ಎಲ್ಲಿಗೆ ಹೋಗಬೇಕು, ಯಾವ್ದಾದ್ರು ಬ್ಯಾಂಕಿಗೆ ಹೋಗ್ಬೇಕು ಅಥವಾ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಎಲ್ಲಿ ಪಡೆಯಬಹುದು? ಈಗ ನೋಡಿ ಇದು ನಡೀತಾ ಇರುವುದು ಸ್ಕೀಮ್, ಇದು ಹೊಸ ಏನಲ್ಲ, ನಿರಂತರ ನಡೀತಾ ಇರುವುದು ಸ್ಕೀಮ್. ಅವ್ರು ಬೇಕಾಗಿದ್ದಾಗ ಬ್ಯಾಂಕ್ ಹೋಗಿ ಪಡ್ಕೊಳ್ತಾರೆ ಇದು ಬೆನಿಫಿಟ್. ಆದ್ರೆ ಈ ಕ್ಯಾಂಪೇನ್, ಈಗ ಸ್ಪ್ರಿಂಟ್ ಕ್ಯಾಂಪೇನ್ ಅಂತ ಹೇಳಿದೀವಿ, ಈ ಕ್ಯಾಂಪೇನ್ ಮುಖಾಂತರ ಏನ್ ಮಾಡಿದೀವಿ ಅಂದ್ರೆ ಅವರು ಪಂಚಾಯತಿಗೆ ಮೇನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಪಂಚಾಯತಿ ಅವರು ಅವರವರ ಊರಲ್ಲಿ ಎಲ್ಲ ರೈತರಿಗೆ ಇದು PM ಕಿಸಾನ್ ಲಿಸ್ಟ್ ನಮಗೆ ಕೊಟ್ಟಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಎಷ್ಟು PM ಕಿಸಾನ್ ಇಶ್ಯೂ ಆಗಿದೆ ಆ ಒಂದು ಲಿಸ್ಟ್ ನಮ್ಮ ಹತ್ರ ಇದೆ. ಆ ಲಿಸ್ಟ್ ನಾವೆಲ್ಲ ಪಂಚಾಯತಿ ಅವರಿಗೆ ಕೊಟ್ಟಿದ್ದೀವಿ. ಈ ಪಂಚಾಯತಿ ಅವರು ಇದು ಬಗ್ಗೆ ಎಲ್ಲ ಮಾಹಿತಿ ಮುಟ್ಟಿಸ್ತಾರೆ ಎಲ್ಲ ರೈತರಿಗೆ, PM ಕಿಸಾನ್ ಬೆನಿಫಿಷರೀಸ್. ಆ ಲಿಸ್ಟ್ ಅಲ್ಲಿ ಯಾವ ಬೆನಿಫಿಷರೀಸ್ಗೆ ಇನ್ನು KCC ಕಾರ್ಡ್ ಸಿಕ್ಕಿಲ್ಲ, KCC ಲೋನ್ ಸಿಕ್ಕಿಲ್ಲ ಅಂತ ಅವರಿಗೆ ಬ್ಯಾಂಕ್ ಜೊತೆಗೆ ಲಿಂಕ್ ಮಾಡಬೇಕು. ಅದಕ್ಕೆ ಇನ್ನೂ ಈಸಿ ಮಾಡಲಿಕ್ಕೆ, ಅದು ಪ್ರೊಸೆಸ್ ನ ಈಸಿ ಮಾಡಲಿಕ್ಕೆ 1-page ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಅವರು. ಸಿಂಪ್ಲಿಫೈಡ್ 1-page ಫಾರ್ಮ್ಯಾಟ್, ಇಲ್ಲಾಂದ್ರೆ ಮಾಮೂಲಿ KCC ಬೇರೆ ಫಾರ್ಮ್ಯಾಟ್ ಇದೆ, 5 pages ಇದೆ. ಇದಕ್ಕೆ ವಿಶೇಷ ಆಗಿ ಬರೀ 1-page ಫಾರ್ಮ್ಯಾಟ್, ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಇದೆ. ಅದೇ ದೊಡ್ಡ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಬಹಳ ಸರಳವಾಗಿ ಅವರಿಗೆ ಟೈಮ್ ಭರ್ತಿ ಮಾಡಬಹುದು. ಇದು 1 ವಾರ ಟೈಮ್ ಕೊಟ್ಟಿದ್ದಾರಲ್ವಾ, 1 ವಾರದಲ್ಲಿ 1 ಲಕ್ಷ ಅಥವಾ 1.5 ಲಕ್ಷ ಕವರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಇದು ವಿಲೇಜ್ ವೈಸ್ ಲಿಸ್ಟ್ ಕೊಟ್ಟಿದ್ದೀವಿ. ವಿಲೇಜ್ ವೈಸ್ ಅವರು ರೈತರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವರಿಗೆ ಮನವರಿಕೆ ಮಾಡಿ KCC ಏನು, PM ಕಿಸಾನ್ ಏನು ಅಂತ ಅವರಿಗೆ ಕರ್ಕೊಂಡು ಬಂದು ಬ್ಯಾಂಕ್ ಜೊತೆಗೆ ಅವ್ರು ಲಿಂಕ್ ಮಾಡಬೇಕು. ಅಂದ್ರೆ ಸಿಂಪ್ಲಿ ಒಂದು ಫಾರ್ಮ್, ಲ್ಯಾಂಡ್ ಡಾಕ್ಯುಮೆಂಟ್ಸ್, ಆಧಾರ್, ಅಡ್ರೆಸ್ ಎಲ್ಲ ಕೊಟ್ಟು ಈ ಫಾರ್ಮ್ ಅವ್ರ ಬ್ಯಾಂಕ್ಗೆ ತಲುಪಿಸಬೇಕು. ಯಾರು? ಪಂಚಾಯತಿ ಅವರು. ಮತ್ತೆ ಬ್ಯಾಂಕ್ ಅವರು ಇದು ಸಾಲ ಸ್ಯಾಂಕ್ಷನ್ ಮಾಡ್ತಾ ಇದೆ. ಜೊತೆಗೆ ಕೆಲವೊಂದು ರೈತರ ಹತ್ರ 1 acre ಲ್ಯಾಂಡ್ ಇರಲ್ಲ, ಅವರಿಗೆ ಕೃಷಿ ಸಾಲ ಸಿಗಲ್ಲ, ಅಂತ ಅವ್ರ ಹತ್ರ 1/2 acre ಅಥವಾ 1-2 ಗುಂಟ 3 ಗುಂಟ ಜಾಗ ಇದೆ, ಅವ್ರ ಹತ್ರ 2 ಹಸು ಇದೆ ಅಂದ್ರೆ ಅವರು ಹೈನುಗಾರಿಕೆಗೆ ವರ್ಕಿಂಗ್ ಕ್ಯಾಪಿಟಲ್, ಬರೀ ಹಸು ಖರೀದಿ ಮಾಡ್ಲಿಕ್ಕೆ ಅಲ್ಲ, ಅದು ಹಸು ಮೇಂಟೈನ್ ಮಾಡ್ಲಿಕ್ಕೆ ಸಾಲ ಅವರಿಗೆ KCC ಮುಖಾಂತರ ತಗೋಬಹುದು. ಈ ಅಭಿಯಾನದಲ್ಲಿ ಅದು ಕೂಡ ಇದೆ. ಅಂದ್ರೆ ರೈತರಿಗೆ ಮಾತ್ರ ಅಷ್ಟೇ ಅಲ್ಲ, ಅಥವಾ ಭೂಮಿ ಉಳ್ಳವರಿಗೆ ಮಾತ್ರ ಅಲ್ಲ, ಕೃಷಿ ಸಂಬಂಧಿ ಚಟುವಟಿಕೆಯನ್ನ ಯಾರು ಮಾಡ್ತಾ ಇದ್ದಾರೋ, ಹೈನುಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅವರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಈ ಅಭಿಯಾನದಲ್ಲಿ ಪಡಿಬಹುದು. ಯಾಕೆಂದ್ರೆ 1 acre ಇಲ್ಲ ಅಂದ್ರೆ ಅವರು ಪಾಪ ರೈತ, ಆದ್ರೆ ಅವ್ರಿಗೆ ಏನ್ ಬೆನಿಫಿಟ್ ಸಿಗ್ಬೇಕಲ್ಲ. ಅದಕ್ಕೆ ಇದರಲ್ಲಿ ಅವರು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಎರಡು ಹಸು ಇದ್ರೆ ಕೂಡ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಅವರು ಇದು ಅಭಿಯಾನ ಮುಖಾಂತರ ಅವರಿಗೆ ಸಿಗುತ್ತೆ. ಅಂದ್ರೆ ಕೃಷಿ ಸಾಲ ಅಗ್ರಿಕಲ್ಚರ್ ವಿತ್ ಅಲೈಡ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ದೊರಕುತ್ತೆ. ಜೊತೆಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಯಾಕೆ ಅಂದ್ರೆ ಕೆಲವೊಂದು ರೈತರ ಹತ್ರ ಜಮೀನು ಇರುವುದಿಲ್ಲ, ಅಥವಾ 1/2 acre ಜಮೀನು ಇದ್ರೆ ಕೂಡ ಅವ್ರ ಹತ್ರ 2 ಹಸು ಇಲ್ಲ, ಅಥವಾ ಏನು ಮೀನು ಸಾಕಾಣಿಕೆ ಮಾಡ್ತಾ ಇಲ್ಲ, ಅಂತ ಅವರಿಗೆ ಸಾಲ ಬೇಕಾಗಿಲ್ಲ, ಇರುವುದಿಲ್ಲ. ಇನ್ನೊಂದು ಫಾರ್ಮ್ಯಾಟ್ ಇದೆ, ಒಂದ್ ಪೇಜ್ ಫಾರ್ಮ್ ಇದೆ, ನಮ್ಗೆ ಸಾಲ ಇದು ಬೇಕಾಗಿಲ್ಲ, ಸದ್ಯಕ್ಕೆ ನಮ್ಗೆ ಸಾಲ ಬೇಕಾಗಿಲ್ಲ, ನಮ್ಗೆ ಅಥವಾ ಜಮೀನು ಒಂದು ಏಕರ್ ಜಮೀನ್ ಇಲ್ಲ ಅಥವಾ ಹೈನುಗಾರಿಕೆ ನಾವು ಈಗ ಮಾಡ್ತಾ ಇಲ್ಲ ಅಂತ ಅದು ಒಂದು ಫಾರ್ಮ್ ಅವರು ತುಂಬಿಸಿಕೊಡ್ಬೇಕು. ಅವಾಗ ಏನಾಗುತ್ತೆ, ಇದು ನಮ್ದು ಪಿ ಎಂ ಕಿಸಾನ್ ಜೊತೆಗೆ ಅದು ಲಿಸ್ಟ್ ನಾವು ಟ್ಯಾಲಿ ಮಾಡಬಹುದು. ಟ್ಯಾಲಿ ಮಾಡಬಹುದು. ತಾವಾಗ್ಲೇ ಹೇಳಿದ್ರಿ ಗರಿಷ್ಠ 300,000 ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಾಲ ದೊರಕುತ್ತೆ ಅಂತ ಹೇಳಿ, ಕನಿಷ್ಠ ಎಷ್ಟು ಸಿಗುತ್ತೆ? ಸರ್ ಕನಿಷ್ಠ ಅಂತ ಏನಿಲ್ಲ, ಮ್ಯಾಕ್ಸಿಮಮ್ 3 lakh. ಮ್ಯಾಕ್ಸಿಮಮ್ 3 lakh ಯಾಕೆ ಅಂದ್ರೆ ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಸಿಗ್ತಾ ಇರೋದು ಕಮ್ಮಿ ದರದ ಬಡ್ಡಿ, ಫಾರ್ ಎಕ್ಸಾಂಪಲ್ 4%. 4% ಅಂದ್ರೆ ಏನು, ಸ್ಯಾಂಕ್ಷನ್ ಆದಾಗ ಅವರಿಗೆ ಲೋನ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಇರೋದು 7%. ಓಕೆ, ಅವ್ರು ಕರೆಕ್ಟ್ ಆಗಿ ರಿಪೇಮೆಂಟ್ ಮಾಡಿದ ನಂತರ ಅದು 3% ಕೇಂದ್ರ ಸರ್ಕಾರದಿಂದ ಬ್ಯಾಂಕ್ಗೆ ಬರುತ್ತೆ, ಆ ಅಮೌಂಟ್ ಬೆನಿಫಿಷಿಯರಿಗೆ ಸಿಗುತ್ತೆ. ಆಗ ಅವ್ರ ಸಾಲ ಹೋಗಿ 4%ಗೆ ಬರುತ್ತೆ. ಇನ್ನೊಂದು 100,000 ಕಮ್ಮಿ ಅವ್ರದ್ದು ಲೋನ್ ತಗೊಂಡ್ರೆ ಅದು ಇನ್ನೊಂದು 1% ಎಕ್ಸ್ಟ್ರಾ ಅವರಿಗೆ ಬೆನಿಫಿಟ್ ಸಿಗುತ್ತೆ. ಸೊ ಅವರಿಗೆ ಲೋನ್ ಅಮೌಂಟ್ ಇಂಟ್ರೆಸ್ಟ್ ವಿಲ್ ಬಿ ಓನ್ಲಿ 3%. ವಿದಿನ್ 1 lakh ಲೋನ್ ಇದ್ರೆ ಅವರಿಗೆ 1% ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. 1 lakh ಇಂದ ಜಾಸ್ತಿ ಲೋನ್ ಇದ್ರೆ ಅವರಿಗೆ ಲಾಸ್ಟ್ಗೆ 4%ಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೀಳುತ್ತೆ. ಅಂದ್ರೆ ಮಿನಿಮಮ್ ಅಂತ ಏನಿಲ್ಲ, ಮಿನಿಮಮ್ ಅಂತ ಏನಿಲ್ಲ, ಮ್ಯಾಕ್ಸಿಮಮ್ ಲೋನ್ ಇರೋದು 3 lakh. ಆಫ್ಟರ್ 3 lakh ಕೂಡ ಅವ್ರು ತಗೋಬಹುದು, ಆದ್ರೆ ಇದು ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗಲ್ಲ. ಅವರು ITR ಎಲ್ಲ ಕೊಡಬೇಕಾಗುತ್ತೆ, 5 lakh ಎಲ್ಲ ತಗೋಬಹುದು, ಬಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಲ್ಲ ಕೊಡಬೇಕಾಗುತ್ತೆ ರೈತರು, ಜೊತೆಗೆ ಸಬ್ಸಿಡೈಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಸಬ್ಸಿಡಿ ಸಿಗಲ್ಲ, 7% ಕೊಡಬೇಕಾಗ್ತದೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಏನು ಸಾಲವನ್ನ ಪಡಿತಾರೋ ಅದನ್ನ ಮರುಪಾವತಿ ಮಾಡಲಿಕ್ಕೆ ಎಷ್ಟು ಅವಧಿ ಸಮಯ ಇರುತ್ತೆ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿದೆ ಈಗ ವ್ಯಾಲಿಡಿಟಿ 5 years, ಬಟ್ ನೀವು ಅದನ್ನು ಎವ್ರಿ ಇಯರ್ ರಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಅದು 1 ವರ್ಷದಲ್ಲಿ ಹಣವನ್ನು ಮರುಪಾವತಿ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಅವ್ರದ್ದು ಸಿಬಿಲ್ ಸ್ಕೋರ್ ಕೂಡ ತುಂಬಾ ಇಂಪ್ರೂವ್ ಆಗ್ತದೆ, ತುಂಬಾ ಚೆನ್ನಾಗಿ ಆಗತ್ತೆ. ಮುಂದೆ ಯಾವುದೇ ಲೋನ್ ಪಡಿಬೇಕಂದ್ರೂ ಕೂಡ ಅವ್ರದ್ದು ಲೋ ರಿಸ್ಕ್ ಬರ್ತದೆ, ಅದರಿಂದ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲೂ ಕನ್ಸೆಷನ್ ಸಿಗುತ್ತೆ. ಈಗ ಸಪೋಸ್ ಈಗ ಅವ್ರು ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದಾರೆ, ಕರೆಕ್ಟ್ ಆಗಿ 1 ವರ್ಷದಲ್ಲಿ ಪ್ರಾಂಪ್ಟ್ ಆಗಿ ರಿಪೇಮೆಂಟ್ ಮಾಡಿದ್ದಾರೆ, ಇನ್ನು ಅವರಿಗೆ ಇನ್ನೊಂದು ಬೇರೆ ಸಾಲ ಬೇಕು, ಹೌಸಿಂಗ್ ಲೋನ್ ಮನೆ ಕಟ್ಟಲಿಕ್ಕೆ. ಸೊ ಅವಾಗ ಏನಾಗುತ್ತೆ, ಅವರು ಸಿಬಿಲ್ ಸ್ಕೋರ್ ಆಲ್ರೆಡಿ ಅವ್ರು ಚೆನ್ನಾಗಿ ಬಂದಿರ್ತಾರೆ ಸ್ಕೋರ್, ಅದಕ್ಕೋಸ್ಕರ ಅವ್ರಿಗೆ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಕನ್ಸೆಷನ್, ಹೌಸಿಂಗ್ ಲೋನ್ ಕೊಡುವಾಗ ಅವರಿಗೆ ಅದು ಕನ್ಸೆಷನ್ ಸಿಗ್ತದೆ, ಸಿಗುತ್ತೆ. ಮತ್ತೆ ಸಾಲವೂ ಕೂಡ ಬಹಳ ಸುಲಭವಾಗಿ ಸಿಗುತ್ತೆ. ಹಾಗಾಗಿ ಅವರು ಅವ್ರದ್ದು ಏನ್ ಅವಧಿ ಇರುತ್ತೋ ಆ ಅವಧಿಯ ಒಳಗಡೆ ಸಾಲವನ್ನ ಮರುಪಾವತಿಯನ್ನ ಮಾಡಬೇಕು. 1 ವರ್ಷ ಅವಧಿ ಇರುತ್ತೆ, 1 ವರ್ಷದ ಒಳಗಡೆ ಅವರು ಮರುಪಾವತಿ ಮಾಡಿದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ, ಜೊತೆಗೆ ಅವರಿಗೆ ಏನು ಬಡ್ಡಿಯಲ್ಲಿ ಸಾಕಷ್ಟು ರಿಯಾಯಿತಿ ಇದೆಯೋ ಅದು ಸಿಗುತ್ತೆ. ಮುಂದಿನ ವರ್ಷದ ಸಾಲವನ್ನು ಪಡೆಯಲಿಕ್ಕೂ ಕೂಡ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಬ್ಯಾಂಕ್ಗಳಿಗೆ ಹೋಗಬಹುದು? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಎಲ್ಲಾ ಕಡೆನೂ ಹೋಗಬಹುದು. ಅವರ ಹತ್ತಿರದು ಮನೆಗೆ ತುಂಬಾ ಹತ್ತಿರವಿರುವ ಬ್ಯಾಂಕಿಗೆ ಹೋದರೆ ಒಳ್ಳೆಯದು. ಒಳ್ಳೆಯದು, ಹತ್ತಿರದಲ್ಲಿ ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕಿಗೆ ಹೋಗಿ ಅವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ, ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್, ಈ 3 ಬ್ಯಾಂಕ್ ಇಂದ ಅವರಿಗೆ ಕೆಸಿಸಿ ಸಾಲ ಪಡಿಬಹುದು. ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಇದುವರೆಗೆ ಪಡೆದುಕೊಂಡಿದ್ದಾರೆ, ಮತ್ತೆ ಈ ಒಂದು ಅಭಿಯಾನವನ್ನ ಏನು 1 ವಾರಗಳ ಕಾಲ ಮಾಡ್ತಾ ಇದ್ದೀರೋ, ಈ ಒಂದು ಅವಧಿಯಲ್ಲಿ ಇನ್ನೂ ಎಷ್ಟು ಜನರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ನೀಡಬೇಕು ಅನ್ನುವಂತಹ ಗುರಿ ತಮ್ಮ ಮುಂದೆ ಇದೆ? ಸರ್, ಆಸ್ ಆನ್ 31/3/2022 ನಮ್ಮ ಜಿಲ್ಲೆಯಲ್ಲಿ 191,433 ಫಾರ್ಮರ್ಸ್ ಕೆಸಿಸಿ ಅವೈಲ್ ಮಾಡಿದ್ದಾರೆ. ಆದ್ರೆ ಇನ್ನು 153,490 ಅವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇನ್ನೂ ಕೊಡಬೇಕಾಗತ್ತೆ. ನಮ್ಮ ಕಿಸಾನ್ ಸಮ್ಮಾನ್ ನಿಧಿ ಬೆನಿಫಿಷಿಯರೀಸ್ ಎಷ್ಟು ಜನ ಇದ್ದಾರಂದ್ರೆ 295,741 ಜನ ಇದ್ದಾರೆ. ಸೊ ಅದರಲ್ಲಿ ನಾವು 153,490 ಜನರಿಗೆ ಇನ್ನು ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಲಿಕ್ಕಿದೆ ಈ 1 ವಾರದಲ್ಲಿ. ಸೊ ಇದುವರೆಗೆ ಕೆಸಿಸಿಯಲ್ಲಿ ಲೋನ್ ತಗೊಂಡದ್ದು ನಮ್ಮ ಜಿಲ್ಲೆಯಲ್ಲಿ 1,412 crore. 1,412 crore ಕೆಸಿಸಿ ಅಲ್ಲೇ ಕೊಟ್ಟಿದ್ದೇವೆ ನಾವು ಲೋನ್. ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಬ್ಯಾಂಕ್ಗಳು ಸೇರಿ 1,412 crore ಲೋನ್ ಅನ್ನು ಕೆಸಿಸಿಯಲ್ಲಿ ಕೊಟ್ಟಿದ್ದಾರೆ. ಕೆಸಿಸಿಯಲ್ಲಿ ಇದುವರೆಗೆ ಕೊಟ್ಟಿರುವಂತದ್ದು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಜೊತೆಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಕೃಷಿಕರಿಗಾಗಿ ಏನಿದೆಯೋ ಆ ಒಂದು ಯೋಜನೆಗಳನ್ನು ಕೂಡ ಹೊಂದಲಿಕ್ಕೆ ಇದು ಸದಾವಕಾಶ, ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಯಾವೆಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರು ನೋಂದಣಿಯನ್ನ ಮಾಡಿಸಿಕೊಳ್ಳಬಹುದು, ಹೇಗೆ ಮಾಡಿಸಿಕೊಳ್ಳುವಂಥದ್ದು? ಕಿಸಾನ್ ಭಾಗಿದಾರ್ ಪ್ರಾಥಮಿಕ ಹಮಾರಿ, ಇದರಲ್ಲಿ ಏನಾಗಿದೆ ಅಂದ್ರೆ 2015 ಅಂದ್ರೆ 2015 ನಮ್ಮ ಪ್ರಧಾನಮಂತ್ರಿ ಅವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಇದು ಎರಡು ಕೂಡ ಇನ್ಶೂರೆನ್ಸ್ ಸಂಬಂಧಪಟ್ಟದ್ದು. ಇದು ರೈತರಿಗೆ ಮತ್ತು ಎಲ್ಲರಿಗೂ ಭಾರತದ ಪ್ರಜೆಗಳೆಲ್ಲರಿಗೂ ಈ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ತಗೊಳ್ಬೇಕು ಅನ್ನೋ ಉದ್ದೇಶದಿಂದಲೇ ಇದು ತಂದಿರುವ ಯೋಜನೆಗಳು. ಇದು 2015 ಬಂದಿದ್ದು, ಅದರಲ್ಲಿ ಎಷ್ಟೋ ಜನ ಇನ್ನು ಕೂಡ ಎನ್ರೋಲ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಪ್ರಾಥಮಿಕತಾ ವಿನೂತನ ಕಾರ್ಯಕ್ರಮ ಇದೆ ಅಲ್ಲ, ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅನ್ನುವ ಯೋಜನೆಯೊಟ್ಟಿಗೆ ಇದನ್ನು ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಏನು ಸಿಂಪ್ಲಿಫೈಡ್ ಫಾರ್ಮೆಟ್ ಒನ್ ಪೇಜ್ ಕೊಟ್ಟಿದಾರಲ್ಲ, ಅದರಲ್ಲೇ ಅದನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಜಸ್ಟ್ ಒಂದು ಸಿಗ್ನೇಚರ್ ಮಾಡೋದು ಮಾತ್ರ, ಮತ್ತೆ ಅವರು ಈ 330 ರೂಪಾಯಿ ಮತ್ತೆ 12 ರೂಪಾಯಿ ಇದೇನು ಇನ್ಶೂರೆನ್ಸ್ ಪ್ರೀಮಿಯಂ ಇದೆ ಅದನ್ನು ಅದರೊಟ್ಟಿಗೆ ಸೇರಿಸಿ ಕೊಡಬೇಕಾಗ್ತದೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಇದು 18-50 ವರ್ಷ ಒಳಗಿನವರು ಮಾಡುವಂತದ್ದು. ಅವರಿಗೆ ಲೈಫ್ ಕವರ್ 2 ಲಕ್ಷ ಸಿಗ್ತದೆ. ಕವರೇಜ್ 1 ಜೂನ್ ಇಂದ 31 ಮೇ, 1 ವರ್ಷದ ಅವಧಿ. ಮತ್ತೆ ಪುನಃ ಅವರು ರಿನ್ಯೂ ಮಾಡ್ಕೊಳ್ಬೇಕು. ರಿನ್ಯೂ ಅಂದ್ರೆ ಈಗ ಹೇಗಂದ್ರೆ ಅವರು ಆಟೋ ಡೆಬಿಟ್ ಮಾಡಲೇ ಅವರಿಗೆ ಆಪ್ಷನ್ಸ್ ಇದೆ. ಬ್ಯಾಂಕಿನಲ್ಲಿ ಒಂದು ಫಾರ್ಮ್ ಇರ್ತದೆ, ಅದನ್ನು ಸೈನ್ ಮಾಡಿ ಕೊಟ್ರೆ ಅದು ಎವ್ರಿ ಇಯರ್ ಆಟೋ ಡೆಬಿಟ್ ಆಗ್ತದೆ. ಮತ್ತು ಇದು ಟೈಅಪ್ LIC ಆಫ್ ಇಂಡಿಯಾ ಅವರೊಟ್ಟಿಗೆ ಟೈಅಪ್ ಇದೆ. ಅದೇ ರೀತಿ ಅವರು ಈ KYC ಆಧಾರ್ ಕೊಟ್ರೆ ಆಯ್ತು, ಆಧಾರ್ ಕಾರ್ಡ್ ಕೊಟ್ಟರೆ ಸರ್ ಏಜ್ ಪ್ರೂಫಿಗೆ. ಮತ್ತೆ PMSBY ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಅವರ ಪ್ರಾಯ 18-70 ವರ್ಷದ ಒಳಗಿನವರು ಮಾಡುವಂತದ್ದು. ಇದಕ್ಕೂ 2 ಲಕ್ಷ ಕವರೇಜ್ ಇದೆ, ಬಟ್ ಇದು ಆಕ್ಸಿಡೆಂಟಲ್ ಡೆತ್ ಆದಾಗ ಮಾತ್ರ ಸಿಗುವಂತದ್ದು. 2 ಲಕ್ಷ ಯಾರಿಗೆ ಅಂದ್ರೆ ಫುಲ್ ಆಕ್ಸಿಡೆಂಟಲ್ ಡೆತ್ ಆಗಿ ಅಥವಾ ಫುಲ್ ಡಿಸಬಿಲಿಟಿ ಅಂದ್ರೆ 2 ಕೈ 2 ಕಾಲು ಹೀಗೆ ಕಳ್ಕೊಂಡವರು ಅವರಿಗೆ ಸಿಗುವಂತದ್ದು. 1 ಲಕ್ಷ ಕೂಡ ಸಿಗ್ತದೆ ಅದು ಪಾರ್ಷಿಯಲ್ ಡಿಸಬಿಲಿಟಿ ಅಂದ್ರೆ 1 ಕೈ 1 ಕಾಲು ಕಳ್ಕೊಂಡು ಅವರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ 1 ಲಕ್ಷ ಕೊಡ್ತಾರೆ. ಇದರದ್ದು ಪ್ರೀಮಿಯಂ ಬರೀ 12 ರೂಪಾಯಿ ಮಾತ್ರ. ಇದು ಕೂಡ ಆಟೋ ಡೆಬಿಟ್ ಮಾಡುವಂತ ಅವಕಾಶ ಬ್ಯಾಂಕ್ನಲ್ಲಿ ಇದೆ, ಅವರೊಂದು ಫಾರ್ಮ್ಗೆ ಸೈನ್ ಮಾಡಿದ್ರೆ ಆಗ್ತದೆ. ಒಳ್ಳೇದು ಮೇಡಮ್. ಇದುವರೆಗೆ ಏನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆಯೋ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಆದ್ಯತೆ ಅನ್ನುವಂತ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ ಏನು, ರೈತರು ಯಾಕೆ ಇದನ್ನ ಪಡೆದುಕೊಳ್ಬೇಕು, ಹೇಗೆ ಪಡೆಯುವಂಥದ್ದು ಈ ಅಭಿಯಾನ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಹೇಗೆಲ್ಲ ಅನುಕೂಲಗಳನ್ನ ಕಲ್ಪಿಸಿದೆ ಅಂತಕ್ಕಂಥ ವಿಚಾರಗಳನ್ನ ಇದುವರೆಗೆ ತಿಳಿಸಿಕೊಟ್ರಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಂತಹ ಮಾಲಿನಿ ಎಸ್ ಸುವರ್ಣ ಅವರಿಗೆ ಹಾಗೂ ರೇವತಿ ಸುಧಾಕರ್ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಆದ್ಯತೆ ಅಭಿಯಾನ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಮಾಲಿನಿ ಎಸ್ ಸುವರ್ಣ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ರೇವತಿ ಸುಧಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ರೈತರ ಪಾಲುದಾರಿಕೆ ನಮ್ಮ ಪ್ರಥಮ ಆದ್ಯತೆ ಅಭಿಯಾನ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಮಾಲಿನಿ ಎಸ್ ಸುವರ್ಣ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ರೇವತಿ ಸುಧಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ್. ನಮ್ಮ ನಾಡಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ ಪೂರ್ವ ಮುಂಗಾರಿನಲ್ಲಿ ಜಿಲ್ಲೆಯ ಪ್ರಮುಖ ತೋಟಗಾರಿಕೆ ಬೆಳೆಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾ HR ಯೋಗೇಶ್ ಅವರೊಂದಿಗಿನ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:51 ಅಂತ್ಯಾಕ್ಷರಿ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. ಇದರಲ್ಲಿ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯ ಜಾಗೃತಿ, ಈ ಕುರಿತು ರಾಜಶೇಖರಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. 9:00 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ, ಪ್ರಸ್ತುತಿ ಸ್ವರ್ಣ ದಾಸ್. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ರಾಜಪ್ರಭುತ್ವದ ರಾಜ್ಯಗಳು, ದಂಗೆಗಳು ಮತ್ತು ವಸಾಹತುಶಾಹಿ ವ್ಯವಸ್ಥೆಯ ಬಗ್ಗೆ ಮಾತನಾಡಲಿದ್ದಾರೆ ಬೆಂಗಳೂರಿನ ಆರ್ಬಿಎಎನ್ಎಂಎಸ್ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾ ಅವಿನಾಶ್ ಹಾಗೂ ಕೊಡಗಿಗೆ ಗಾಂಧೀಜಿಯವರ ಆಗಮನ, ಈ ಬಗ್ಗೆ ಮಾತುಕತೆ. ಕರ್ನಲ್ ಬಿವಿಜಿ ಕುಮಾರ್ ಅವರೊಂದಿಗೆ ಕಾರ್ಯಕ್ರಮದ ನಿರ್ವಹಣ ಡಾ ವಿಜಯ್ ಅಂಗಡಿ. 10:00 ಭಾವನ, ಪ್ರಸ್ತುತಿ